ಅಂತ ಹೇಳಿದರೆ ಎಲ್ಲವೂ ತಿಳಿದಂತಾಗುತ್ತೆ ಅಂತ ಸಂಗತಿ ಕೊಟ್ಟೆ. ಅಂಥದ್ದೊಂದು ಸಂಗತಿ ಇದೆಯೋ ಅಂತ ಕೇಳಿದ ಶ್ವೇತಕಿ. ಅದಕ್ಕೆ ಲೋಕದ ದೃಷ್ಟಾಂತವನ್ನು ಕೊಟ್ಟು ಒಂದು ಸದೃಶವಾದ ವಸ್ತುವನ್ನು ತಿಳಿದರೆ ಅದಕ್ಕೆ ಸದೃಶವಾದ ಇನ್ನೊಂದು ವಸ್ತು ತಿಳಿಯುತ್ತೆ. ಅದು ಎರಡು ತರ ಇರಬಹುದು. ಸದೃಶವಾದ ಒಂದು ಸಣ್ಣ ವಸ್ತುವನ್ನು ನೋಡಿ ದೊಡ್ಡ ವಸ್ತುವನ್ನು ಗುರುತಿಸಬಹುದು, ಅಥವಾ ಸದೃಶವಾದ ಒಂದು ದೊಡ್ಡ ವಸ್ತುವನ್ನು ನೋಡಿ ಸಣ್ಣ ವಸ್ತುವನ್ನು ಗುರುತಿಸಬಹುದು, ಅಥವಾ ಪ್ರಧಾನವಾದದ್ದನ್ನು ನೋಡಿ ಅದರಿಂದ ಅಮುಖ್ಯವಾದ ಅಪ್ರಧಾನವಾದ ಸಂಗತಿಗಳನ್ನು ಗುರುತಿಸಬಹುದು, ಮತ್ತು ಅವಧೀನವಾದ ಇನ್ನೊಂದಕ್ಕೆ ಅಧೀನವಲ್ಲದ ಸ್ವತಂತ್ರ ವಸ್ತುವನ್ನು ನೋಡಿ ಅಸ್ವತಂತ್ರ ವಸ್ತುವನ್ನು ಗುರುತಿಸಬಹುದು ಎಂಬುದಕ್ಕೆ ಲೋಕದ ದೃಷ್ಟಾಂತಗಳನ್ನೆಲ್ಲ ಕೊಟ್ಟು ಭಗವಂತನನ್ನು ಹಾಗೆ ಭಗವಂತನನ್ನು ತಿಳಿದರೆ ಉಳಿದದ್ದೆಲ್ಲ ತಿಳಿಯುತ್ತೆ. ಯಾಕೆಂದ್ರೆ ಎರಡು ಕಾರಣಗಳಿಂದ. ಒಂದು, ಅವನು ಎಲ್ಲಕ್ಕೂ ಪ್ರಧಾನ ಸದೃಶ ಆಯಿತು, ಜ್ಞಾನಾನಂದ ಸ್ವರೂಪನಾದ್ದರಿಂದ ಜೀವ ಮತ್ತು ಈಶ್ವರನಲ್ಲಿ ಒಂದು ವಿಧದ ಸಾದೃಶ್ಯವೂ ಇದೆ. ಆದರೆ ಸಾದೃಶ್ಯ ಎಂಬುದು ಬರಿಯ ನಮ್ಮ ನಿಮಗೆ ಇರ್ತಕ್ಕ ಸಾದೃಶ್ಯ ಅಲ್ಲ, ಅವನು ಸರ್ವೋತ್ತಮ ಮುಂದೆ ಬಹಳ ಸಣ್ಣ ವಸ್ತು. ಅದರಿಂದ ಸಾದೃಶ್ಯದ ಜೊತೆಗೆ ವೈಲಕ್ಷಣ್ಯವೂ ತುಂಬಾ ಇದೆ. ಅದು ಪ್ರಧಾನ, ಅದು ಸ್ವತಂತ್ರ, ಇದು ಅಪ್ರಧಾನ, ಇದು ಅಸ್ವತಂತ್ರ. ಈ ಸೃಷ್ಟಿಯ ಮೂಲಕ ಈ ವೈಲಕ್ಷಣ್ಯವನ್ನು ಹೇಳುವುದಕ್ಕೋಸ್ಕರ ಸೃಷ್ಟಿ ಪ್ರಕರಣ ಪ್ರಾರಂಭ ಆಯಿತು. ಭಗವಂತ ಸದೃಶ ಆದರೂ ಕೂಡ ಈ ಸಾದೃಶ್ಯ ಅಂದ್ರೆ ತಂದೆ ಮಕ್ಕಳಲ್ಲಿರುವ ಸಾಧ್ಯ. ಮಗನ್ ನೋಡಿದ್ರೆ ಅಪ್ಪನ ಹಾಗೆ ಇದ್ದಾರೆ ಮಗ ಅಂತಾನೆ. ಆದ್ರೆ ಆ ಸಾದೃಶ್ಯದ ಹಿಂದೆ ಪಿತಾಪುತ್ರ ಸಂಬಂಧ ಇದೆ. ಹಾಗೆ ಈ ಜಗತ್ತಿನಲ್ಲಿರತಕ್ಕಂಥ ಜೀವಜಾತಕ್ಕೂ ಭಗವಂತನಿಗೂ ಸಾದೃಶ್ಯ ಇದ್ದರೂ ಕೂಡ ಕಾರ್ಯಕಾರಣ ಎಣ್ಣೆ ಆಮೇಲೆ ಜನಕ ಅದನ್ನು ತೋರಿಸುವುದಕ್ಕೋಸ್ಕರ. ಅಂದರೆ ಜಗತ್ತಿನಿಂದ, ಅಂದರೆ ಜೀವಜಾತದಿಂದ ಭಗವಂತ ಅತ್ಯಂತ ವಿಲಕ್ಷಣ ಅಂತ ತೋರಿಸುವುದಕ್ಕೋಸ್ಕರ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳಲಿಕ್ಕೆ ತೊಡಗಿದರು. ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳ್ತಾ ಮೂರು ಸೃಷ್ಟಿ ಮಾಡಿರೋದು. ಮೊದಲು ಸೃಷ್ಟಿ ಮೂರು ವಸ್ತುಗಳನ್ನು ಸೃಷ್ಟಿ ಮಾಡಿದಂತ ತೇಜಸ್ಸನ್ನು ಸೃಷ್ಟಿ ಮಾಡಿದರು. ಅಪ್ಪನ್ನು ಸೃಷ್ಟಿ ಮಾಡಿದ ಯಾವುದು ಸತ್ತು ಅಲ್ಲಿ ಬಂದದ್ದು ಸತ್ತು ತೇಜಸ್ಸನ್ನು ಅಪ್ಪನ್ನು ಅನ್ನವನ್ನು ಸೃಷ್ಟಿ ಮಾಡಿತು. ಆ ಸತ್ತು ಅಂದ್ರೆ ಏನು ಅನ್ನೋದು ಪ್ರಧಾನವಾಗಿರ್ತಕ್ಕಂಥ ಭಗವಂತ ಅಂತ ನಾವಿಟ್ಟುಕೊಂಡು ಮುಂದಿನ ಮೂರು ಅಲ್ಲಿ ಬರುವುದು ತೇಜಸ್ಸು ಅಪ್ಪು ನೀವು ಅನ್ನ ಅಪ್ಪು ಮತ್ತು ಅನ್ನ ಅಂತ. ಈ ತೇಜೋಬಂಧಗಳ ಸೃಷ್ಟಿ ಅಂದ್ರೆ ಪ್ರತಿದಿನ ತೇಜಸ್ಸು ಪಂಚಭೂತಗಳಲ್ಲಿ ಕಣ್ಣಿಗೆ ಕಾಣುವ ಮೂರು ಭೂತಗಳ ಸೃಷ್ಟಿ ಅಂತ ಎಲ್ಲರೂ ಅರ್ಥ ಬರುತ್ತೆ. ಪ್ರಾಯ ಆಚಾರ್ಯರು ಇದಕ್ಕೆ ಅರ್ಥ ಭಾಷ್ಯ ಬರೆಯುವ ತನಕವೂ ಎಲ್ಲರೂ ಪಂಚ ಈ ಮೂರು ಭೂತಗಳ ಸೃಷ್ಟಿಯನ್ನೇ ಹೇಳಿದ್ದು ಹೊರತು ದೇವತಾ ಸೃಷ್ಟಿ ಎನ್ನುವುದನ್ನು ಒಪ್ಪಿಕೊಂಡಿಲ್ಲ ಯಾರೂ ಕೂಡ. ಅದರಿಂದ ಬರುವ ತೊಂದರೆ ಬಹಳ ತೊಂದರೆ ಆಗೋಯಿತು ಅಧ್ಯಯನ ಮಾಡುವರು. ಯಾಕೆಂದ್ರೆ ತ ತೇಜ ಐಕ್ಷತ ಐಕ್ಷತ ಆ ತೇಜಸ್ಸು ಸೃಷ್ಟಿಯಾಯಿತು, ಸೃಷ್ಟಿಯಾದ ತೇಜಸ್ಸು ತಾನು ವಿಸ್ತಾರಗೊಳ್ಳಬೇಕು, ಪರಿವಾರ ಸಮೇತನಾಗಬೇಕು ಅಂತ ಬಯಸಿತು ಅಂತ ಜಡ ಬಯಸುತ್ತೇನು. ತಾಪಹ ಐಕ್ಷಂತ ಆ ನೀರುಗಳು ಯೋಚನೆ ಮಾಡಿದವು, ನೀರುಗಳು ಯೋಚನೆ ಮಾಡೋದು ಹೇಗೆ, ತಾವು ವಿಸ್ತಾರಗೊಳ್ಳಬೇಕು ಅಂತ. ಅದರಿಂದ ಅನ್ನದ ಸೃಷ್ಟಿಯಾಯಿತು. ಆದರೆ ಇದು ಯೋಚನೆ ಮಾಡಬಲ್ಲ ಚೇತನ ಅಂತ ಇಷ್ಟ ಅರ್ಥ ಆಯ್ತು. ಬರೇ ತೇಜಸ್ಸು ಮಣ್ಣು ನೀರು ಜಡ ಅಲ್ಲ, ಚೇತನ. ಚೇತನ ಅಷ್ಟೇ ಅಲ್ಲ, ಮುಂದೆ ತಾ ಏತಾ ತಿಸ್ರೋ ದೇವತ, ತಾ ಏತಾ ತಿಸ್ರೋ ದೇವತ ದೇವತೆಗಳು. ಹಾಗಾದ್ರೆ ಬರೀ ಚೇತನ ಅಲ್ಲ, ಅಂತರ್ಯ ಇದರೊಳಗೆ ನಿಯಾಮಕಗಳಾಗಿರತಕ್ಕಂಥ ಅಭಿಮಾನಿ ದೇವತೆಗಳ ಸೃಷ್ಟಿ ಎಂಬುದು ಸ್ಪಷ್ಟವಾಗಿದೆ. ಈ ಸ್ಪಷ್ಟವಾಗಿ ಈ ಅರ್ಥವನ್ನ ಇಷ್ಟು ಸ್ಪಷ್ಟವಾಗಿದೆ ಉಪನಿಷತ್ತಲ್ಲಿ. ಐಕ್ಷತ ಅನ್ನೋದ್ರಿಂದ ಚೇತನ ಅಂತ ಸಿದ್ಧವಾಯಿತು. ಬರೀ ಚೇತನಗಳಲ್ಲ, ನಮ್ಮದೇ ಮತ್ತೆ ಮತ್ತೆ ದೇವತಾ ಚೇತನಗಳು, ಇಸ್ರೋ ದೇವತಾ. ಇಷ್ಟು ವೇದದಲ್ಲಿ ಸ್ಪಷ್ಟವಾಗಿದ್ದರೂ ಯಾರು ದೇವತಾ ಪರವಾಗಿ ಅರ್ಥ ಮಾಡಲಿಲ್ಲ. ಇದು ಬಹಳ ವಿಚಿತ್ರವಾದ ಸಂಗತಿ. ಸ್ಪಷ್ಟವಾಗಿ ಉಪನಿಷತ್ನಲ್ಲಿ ಇವು ಚೇತನ ಮತ್ತು ದೇವತೆಗಳು ಅಂತ ಹೇಳಿದ್ರು ಯಾರು ಅಭಿಮಾನಿ ದೇವತಾ ಪರವಾಗಿ ಅರ್ಥ ಮಾಡಿದ್ರು. ಬರೆದರೂ ಕೂಡ ಅಭಿಮಾನ ದೇವತೆಗಳು ಬುದ್ಧಿ ಹೇಳ್ಬೋದು ಯಾರು ನಮ್ಮಂತ ಅಚ್ಚಿದ್ರೆ ತೇಜಸ್ಸಿನ ಅಭಿಮಾನ ದೇವತೆ ಯಾರು ಅದ್ರ ರೀತಿ ಹೇಳ್ತಿದ್ದೆವು. ಅಪ್ಪಿನ ಅಭಿಮಾನ ದೇವತೆ ಯಾರು ವರ್ಣ ಮುಖ್ಯವಾಗಿರ್ತಿದ್ದೆವು. ಅನ್ನದ ಅಭಿಮಾನ ದೇವತೆ ಪೃಥ್ವಿಯೋ ಶನಿಯೋ ಎಲ್ಲ ಹೇಳ್ತಿದ್ದೆವು. ಯಾವ ಪ್ರಸಂಗದಲ್ಲಿ ಯಾವ ಅಭಿಮಾನ ದೇವತೆ ತೆಗೆದುಕೊಳ್ಬೇಕು ಅನ್ನುವಂತಹದ್ದು ಮತ್ತೆ ಪುನಃ ವಿಶೇಷವೇ. ಅದಕ್ಕೆ ವ್ಯಾಖ್ಯಾನದ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಸ್ತುವಿಗೆ ಅನೇಕ ಅಭಿಮಾನ ದೇವತೆಗಳಿರುತ್ತೆ. ಯಾವ ಅಭಿಮಾನ ದೇವತೆಯನ್ನು ಈ ಉಪಾಸನೆ ತಗೊಳ್ಬೇಕು ಅನ್ನೋದು ಮತ್ತು ಅದು ಚೇತನ ಅಂತ ಗೊತ್ತಾಯಿತು, ಅಭಿಮಾನ ದೇವತೆ ಗೊತ್ತಾದರೂ ಗೊತ್ತಾಗ್ತಿತ್ತು. ಅದಕ್ಕೆ ಆಚಾರ ಮಾಡಿದ್ರು ತೇಜಸ್ಸು ಅಂದ್ರೆ ತೇಜಸ್ಸರ ಅಭಿಮಾನ ದೇವತೆಗಳು ಇಬ್ಬರು, ಮತ್ತು ಬಹಳ ಮುಖ್ಯವಾಗಿ ತೇಜಸ್ಸರ ಅಭಿಮಾನ ದೇವತೆ ಲಕ್ಷ್ಮಿ. ಇಲ್ಲಿ ಆಚಾರ್ಯರು ಪ್ರಮಾಣ ಕೊಟ್ಟು ಪಡೆಯದೇ ಇರುತ್ತಿದ್ರೆ ಕಷ್ಟಪಟ್ಟು ಅಭಿಮಾನ ದೇವತೆಗಳು ಸುಖ ಮಾಡಿದ್ರು ಅಂತ ಅಭಿಮಾನಿ ಉಪದೇಶ ಸೂಚಿಸಿಕೊಂಡು ಮಾಡಿದ್ರು. ಅಭಿಮಾನ ದೇವತೆಗಳು ಯಾರು ಮಾತ್ರ ಆಚಾರ್ಯ ಶಿಷ್ಯ ಬರೆದಿದ್ರೆ ಮನುಕುಲಕ್ಕೆ ಗೊತ್ತಾಗ್ತದೆ. ಬಹಳ ಅದ್ಭುತವಾದ ಸಂಗತಿ ಇದೆ. ಸರಿ ಆಯ್ತು, ಈ ಮೂರು ದೇವತೆಗಳ ಸೃಷ್ಟಿಯಾಯಿತು. ಈ ಮೂರು ದೇವತೆಗಳ ಮೂಲಕ ತ್ರಿವಿಧವಾದ ಜೀವಜಾತದ ಸೃಷ್ಟಿಯಾಗಿತ್ತು. ನಾವು ನಿನ್ನೆ ಸಂಜೆ ನೋಡಿದ್ದೀವಿ, ಒಂದು ಆಗಜ, ಒಂದು ಜೀವಜ, ಒಂದು ಹೊಟ್ಟೆಯಿಂದ ಹುಟ್ಟಿದ ಜೀವಜಾತಗಳು, ನೇರ ಹೊಟ್ಟೆಯಿಂದ ಹುಟ್ಟಿದ ಜೀವತೆಗಳ ಜಾತಗಳು, ಹೊಟ್ಟೆ ಇಲ್ಲದೆ ಹೊಟ್ಟೆ ಇಲ್ಲದೆ ಯಾವುದು ಬೀಜ ಹೊಡೆದು ಸಿಗುವಂತಹ ಜೀವಜಾತಗಳು, ಅಂದ್ರೆ ವನಸ್ಪತಿ ಕೈಕಾಲಿಲ್ಲದವು. ಅವರು ಸರಿಯಾಗಿ ಕೈಕಾಲ ಮೂಡದವು, ಕೇವಲ ಕಾಲು ಕೈ ಹೊಟ್ಟೆಗಳು ಬೆಳಗವೇ ಇಲ್ಲ. ನಾಲ್ಕು ಆದರೆ ಚತುಷ್ ನಾಲ್ಕು ಕೈ ಕಾಲು ನಾಲ್ಕು ವಿಭಾಗವಾಗಿ ನಾಲ್ಕು ಕಾಲೆಯಾಗಿ ಅಥವಾ ಎರಡು ಕೈ ಕಾಲಾಗಿದ್ದು ಅವರೆಲ್ಲ ಹೊಟ್ಟೆಯಿಂದ ನೇರ ಸುಸ್ತು. ಅದು ಇನ್ನು ಕಾಲು ಕೈ ವಿಭಾಗ ಆಗುವ ಮುಂಚೆ ಪಕ್ಷಿಗಳು ಸರಿಸುಪಗಳಿಗೆ ಹೊಟ್ಟೆಯಿಂದ ಕೈ ಕಾಲೇ ಇಲ್ಲದೆ ಇದ್ದವುಗಳಿಗೆ ಅದಕ್ಕೆ ಚಿಗುರಿ ಒಂದು ಹೆಚ್ಚು ಒಡೆದು ಸೃಷ್ಟಿ. ಹೀಗೆ ಮೂರು ವಿಧದ ಸೃಷ್ಟಿಯಾಗಿ ಜಗತ್ತಿನಲ್ಲಿ ತ್ರಿವಿಧ ಜೀವಜಾತ ತುಂಬಿತು. ಅದಕ್ಕೆ ಈ ಮೂರರ ಹಿಂದೆ ಇರತಕ್ಕೂ ಆ ಮೂರು ಶಕ್ತಿಗಳು ತೇಜಸ್ಸು ಅಂದ್ರೆ ಬ್ರಹ್ಮ ವಾಯು ಶಿವ ಈ ಮೂರು ಜನರಿಗೂ ನಿಯಾಮಕರಾಗಿ ಮಾತೃಶಕ್ತಿಯಾಗಿ ಲಕ್ಷ್ಮಣ. ಈ ನಾಲ್ಕು ಶಕ್ತಿಗಳು ಈ ಪ್ರಪಂಚದ ಸಮಸ್ತದಲ್ಲಿ ತುಂಬಿಕೊಂಡು ಈ ಜೀವವನ್ನು ನಡೆಸ್ತಾ ಇವೆ. ಇದು ವಿಷಯ ಆಯಿತು. ಅದು ಹೇಗೆ ಭಗವಂತ ಅಲ್ಲಿ ಏನಾಯ್ತೀಗ ಈ ಜಗತ್ತಿನಲ್ಲಿರ್ತಕ್ಕಂಥ ಸಮಸ್ತ ಜೀವಜಾತಕ್ಕೆ ಅಂದ್ರೆ ಇಂದ್ರಾದಿಗಳಿಂದ ಪ್ರಾರಂಭ ಮಾಡಿ ಶಿವ ಮೇಲೆ ಸೇರಿಬಿಟ್ಟಿದ್ದಾರೆ, ಇಂದ್ರದಲ್ಲಿ ಸೇರಿದ್ದಾರೆ. ಶಿವನ ಅನಂತರದ ದೇವತೆ ಇಂದ್ರನಿಂದ ಶುರುವಾಗಿ ಒಂದು ಸಣ್ಣ ಹುಲ್ಲುಗಡ್ಡಿಯ ತನಕ ಸಮಸ್ತ ಜೀವಜಾತದ ಒಳಗೂ ಈ ನಾಲ್ಕು ಶಕ್ತಿಗಳಿವೆ. ಲಕ್ಷ್ಮಿ, ಚತುರ್ಮುಖ, ವಾಯು ಮತ್ತು ಶಿವ. ಈ ನಾಲ್ಕು ಶಕ್ತಿಗಳ ಒಳಗೆ ಸದೇವೇ ನಮಗ್ರಹ ಆಸೀತು ಏಕಮೇವಾದ್ವಿತೀಯ ಸಚ್ಛಬ್ದ ವಚನಾದ ಸರ್ವೋತ್ತಮ ದೇವರು ಅಂತ ಇದ್ದಾರೆ. ಹಾಗಾದರೆ ಮತ್ತೆ ಇವು ಪಂಚಕಾಯ ಲಕ್ಷ್ಮೀನಾರಾಯಣ ಬ್ರಹ್ಮವಾಯುಗಳು ಮತ್ತು ಶಿವ. ಲಕ್ಷ್ಮೀನಾರಾಯಣ ಹೇಳಿದಾಗ ಬ್ರಹ್ಮವಾಯು ಶಿವರಿಗೆ ಅವರು ಶಕ್ತಿಯನ್ನು ಇದ್ದಾರೆ. ಯಾವಾಗಲೂ ದೇವತೆಗಳು ಒಂದು ದೇವತಾ ಶಕ್ತಿಯ ಅಭಿಮಾನಿ ದೇವತೆ ಅಂತ ಹೇಳಿ ಬ್ರಹ್ಮದೇವರ ಅಭಿಮಾನಿ ಯಾವುದಕ್ಕೂ ಅದಕ್ಕೆ ಪಾರ್ವತಿ ಸರಸ್ವತಿ ಅಭಿಮಾನಿ ಆಗಿರ್ತಾರೆ. ಪ್ರಾಣದೇವರು ಯಾವುದಕ್ಕೆ ಅಭಿಮಾನಿ ಇರೋ ಅದಕ್ಕೆ ಹಾಗೆ. ಯಾಕಂದ್ರೆ ಅವರದ್ದು ಸಹ ಪ್ರವೃತ್ತಿ ಯಾವಾಗ ಉಪಾಸ ಸಾಧನೆಯಲ್ಲಿ ಮತ್ತು ಅಧಿಕಾರದಲ್ಲಿ ಅವರು ಜೊತೆಯಾಗಿ ಕ್ರಿಯೆ ಮಾಡುವ ಅವಿಯೋಗಿ ಮೋಕ್ಷದಲ್ಲಿ ಕೂಡ ಜೊತೆಗೆ ಇರುವ ಸಾಮಾನ್ಯವಾಗಿ ಪುರುಷ ಶಕ್ತಿಯನ್ನ ದೇವತಾ ಅಭಿಮಾನಿ ದೇವತೆ ಅಂತ ಹೇಳಿದಾಗ ಅವರು ಸಪತ್ನೀಕರಾಗಿಯೇ ಅಭಿಮಾನ ದೇವತೆಗಳಾಗಿರ್ತಾರೆ. ಇದು ಒಂದು ಸಾಮಾನ್ಯ ಅದು ಅವರೇ ಅಭಿಮಾನಿಗಳು, ಮಹಿದೇವರೇ ಅಭಿಮಾನ ದೇವತೆ. ಆದರೆ ಸರ್ವ ಪಾರ್ವತಿಯನ್ನ ಭಾರತಿಯನ್ನು ಬಿಟ್ಟು ಭಾರತಿಯನ್ನ ಆ ಕ್ರಿಯೆಯಲ್ಲಿ ತನ್ನ ಜೊತೆಗೆ ತೆಗೆದುಕೊಳ್ಳದೆ ಕೇವಲ ವಾಯುದೇವರ ಕ್ರಿಯೆ ಅಂತ ಅಲ್ಲ, ಭಾರತೀಯ ಜೊತೆಗೆ ಇರ್ತಾರೆ. ಅದರ ಮುಖ್ಯ ಅಭಿಮಾನಿಗಳು ವಾಯುದೇವ ಹಾಗೆ ಚತುರ್ಮುಖರೇ ಅಭಿಮಾನಿ ಇದ್ದರೆ ಸರಸ್ವತಿ ಇರ್ತಾರೆ. ಆದರೆ ಅವಳಿಗೆ ಒಂದು ಪ್ರತ್ಯೇಕ ಸರಸ್ವತಿ ವಾಗ್ದೇವತೆ ಅಂತ ವಾಗ್ದೇವತೆ ಅಂದರೆ ವಾಯುದೇವರೇ ವಾಗ್ದೇವತ ಅಂತ ಇದ್ದು ಅಷ್ಟೆ. ಅದು ಒಂದು ವಿಶೇಷ ಕೊಡಬೇಕು, ಒಂದು ಪೋಸ್ಟ್ ಕ್ರಿಯೇಟ್ ಮಾಡಬೇಕು. ಹೀಗೆ ದೇವತಾ ಶಕ್ತಿಗಳಾಗದ ನಾವು ಪರಶುಕ್ರದಲ್ಲಿ ಸೇರಿದವರು ಸರಸ್ವತಿ ಭಾರತಿ ಮತ್ತು ಲಕ್ಷ್ಮಿ ಅವರು ನಾರಾಯಣ ಲಕ್ಷ್ಮೀನಾರಾಯಣರು ಸರಸ್ವತಿ ಚತುರ್ಮುಖರು ಭಾರತಿ ವಾಯುದೇವರು ಪಾರ್ವತಿ ಮತ್ತು ಈ ಜನರು ಸಮಸ್ತ ಸೃಷ್ಟಿಯ ಮೂಲ ಶಕ್ತಿಗಳಾಯಿತು. ಅದರ ನಂತರ ಇವರ ಅಧೀನವಾಗಿರತಕ್ಕಂತಹದ್ದು ಜೀವಜಾತ ಅಂದ್ರೆ ಇಂದ್ರನಿಂದ ಹುಲ್ಲುಗರಿಯ ತನಕ ಆ ಬ್ರಹ್ಮ ಸ್ತಂಭ ಬರೆಯೋದು ಆ ಬ್ರಹ್ಮ ಅಂದ್ರೆ ಆ ಇಂದ್ರ ಆಯ್ತು. ಇಂದ್ರನಿಂದ ತನಕ ಉಳಿದ ಎಲ್ಲಾ ಜೀವಜಾತಗಳು ತ್ರಿವಿಧ, ಒಂದು ಚಿಗುರೋದು, ಒಂದು ಹೊಟ್ಟೆಯಿಂದ ಹುಟ್ಟೋದು, ಒಂದು ಹೊಟ್ಟೆಯಿಂದ ಇನ್ನೂ ಇಲ್ಲ. ಇದರ ಒಳಗೆ ಮತ್ತೆ ಅಂತರ್ಯಾಮಿಯಾಗಿ ಭಗವಂತ ಸೇರಿ ಇದನ್ನು ಸೃಷ್ಟಿ ಮಾಡಿದ ಹೇಗೆ ಸೃಷ್ಟಿ ಆಯಿತು ಅನ್ನೋದು ಹೇಗೆ ತನ್ನ ವಿವರವನ್ನು ನಾವೀಗ ನೋಡಬೇಕಂತ ಅದನ್ನು ಉಪನಿಷತ್ತು ಅರ್ಥಾತ್ ಉದ್ದಾಲಕ ಶ್ವೇತಕೇತನಿಗೆ ಈ ತ್ರಿಮೂರ್ತಿಕರಣದಿಂದ ಮೂರು ದೇವತೆಗಳನ್ನು ಒಬ್ಬರೊಳಗೆ ಒಬ್ಬರು ಅಂತರ್ಗತರಾಗಿದ್ದುಕೊಂಡು ಹೇಗೆ ಮೂರು ಬಗೆಯ ಸೃಷ್ಟಿಯನ್ನು ಮಾಡಿದರು ಮತ್ತು ಭಗವಂತ ಅವರೊಳಗಿದ್ದದನ್ನು ಹೇಗೆ ಮಾಡಿದ ಅನ್ನೋದು ಈಗ ನಾವು ಯೋಚಿಸಬೇಕಾದ ಅಥವಾ ಚಿಂತನೆ ಮಾಡಬೇಕಾದ ಸಂಗತಿ. ಉದ್ದಾಲಕ ಶ್ವೇತಕೇತನಿಗೆ ಹೇಳ್ತಾನೆ ಸೇಮ್ ದೇವತಾ ಐಕ್ಷತ ಆ ಮೊದಲು ಹೇಳಿದ ದೇವತಾ ಇಲ್ಲಿ ದೇವತಾ ಶಬ್ದ ದೇವೇಶು ತಥಾ ದೇವತಾ ಎಲ್ಲ ದೇವತೆಗಳಲ್ಲಿಯೂ ವ್ಯಾಪ್ತವಾಗಿರುವ ಶಕ್ತಿ ಅಂತರ್ಥ. ದೇವತಾ ಅಂದ್ರೆ ವ್ಯಾಕರಣ ಪ್ರಕಾರ ದೇವಾನಾಂ ಸಮೂಹ ದೇವತಾ. ದೇವತಾ ಅಂದ್ರೆ ಅದು ತನ್ನ ಪ್ರತ್ಯಯ ಅದು ಆ ಸಮುದಾಯ ಅಂದ್ರೆ ಜನತಾ ಅಂದ್ರೆ ಜನಗಳ ಸಮೂಹ, ದೇವತಾ ಅಂದ್ರೆ ದೇವತೆಗಳ ಸಮೂಹ. ಇಲ್ಲಿ ಸಮೂಹ ಅಲ್ಲ, ಮತ್ತೆ ದೇವತೆಗಳ ಸಮೂಹದಲ್ಲಿ ಸತವಾದಂತ ದೇವತ, ದೇವತೆಗಳ ಸಮೂಹದಲ್ಲಿ ಇರುವಂತ ದೇವತೆಗಳ ಸಮೂಹ ಅಲ್ಲ. ದೇವೇಶು ತಥಾ ದೇವತಾ, ಎಲ್ಲ ದೇವತೆಗಳ ಒಳಗೂ ಅಂತರ್ಯಾಮಿಯಾಗಿ ವ್ಯಾಪಿಸತಕ್ಕಂಥ ಭಗವಂತ. ಆ ದೇವತೆ, ಈ ದೇವತೆಗಳು ಮೂರು ಜನ, ಇವಾಸ್ತಿಸೋ ದೇವತಾ, ಇವರು ಕೂಡ ಇಂದ್ರಾದಿ ಸಮಸ್ತ ದೇವತೆಗಳಲ್ಲಿ ತತ್ತರಾಗಿ ಸೃಷ್ಟಿ ಕಾರಣ ಅಂದ್ರೆ ಇವರು ದೇವತೆಗಳು. ಆ ಈ ದೇವತಾದಲ್ಲಿ ಮೂರು ದೇವತಾ ಶಕ್ತಿಗಳು ಒಪ್ಪಬಹುದು, ಸಮುದಾಯವೂ ಹೌದು ತಟವೂ ಹೌದು. ಹೀಗೆ ಸೇಮ್ ದೇವತಾ ಐಕ್ಷತ, ಎಲ್ಲ ದೇವತೆಗಳಲ್ಲಿಯೂ ವ್ಯಾಪ್ತನಾದ ಅಂತರ್ಯಾಮಿಯಾಗಿರ್ತಕ್ಕ ಮೂಲ ದೇವತೆಯಾದ ಸಚ್ಛಬ್ದ ವಚ್ಚನಾದ ಸರ್ವೋತ್ತಮನಾದ ಭಗವಂತ ಹೀಗೆ ಆಲೋಚಿಸಿದ. ಏನು ಅಂತ ಇವಾ ಹಂತಿಸೋ ದೇವತಾ ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ನಾನು ಈ ಮೂರು ದೇವತೆಗಳನ್ನ, ಮೂರು ದೇವತೆಗಳನ್ನು ತೇಜಸ್ಸು ಅಂಬುವನ್ನ, ತೇಜಸ್ಸಿನ ದೇವತೆಯಾದಂತಹ ಲಕ್ಷ್ಮಿಯ ಸ್ವಚ್ಛತ ಮುಖ, ಅಬ್ಬಿನ ದೇವತೆಯಾದ ಪ್ರಾಣದೇವರು, ಅನ್ನ ದೇವತೆ ಶಿವ, ಇಮಾಹಂತಿಸೋ ದೇವತಾ, ಈ ಮೂರು ದೇವಶಕ್ತಿಗಳ ದೇವತಾ ಶಕ್ತಿಗಳನ್ನ ಅನುಪ್ರವೇಶ್ಯ ಪ್ರವೇಶ ಮಾಡಿ ಎಲ್ಲರೂ ಅರ್ಥ ಮಾಡಿದ್ದು. ಮೊದಲು ಈ ತನಕ ಆಚಾರ್ಯಗಳು ತನಕ ಇದ್ದ ಅರ್ಥವನ್ನು ಗಮನಿಸಿ ಸ್ವಲ್ಪ ಈ ಮೂರು ದೇವತೆಗಳಂದ್ರೆ ಮೂರು ಜನಗಳು ಕಲಿಸ್ತಾರೆ. ಮಣ್ಣು ನೀರು ಬೆಂಕಿಯನ್ನು ಪ್ರವೇಶ ಮಾಡುತ್ತೆ, ದೇವತೆಯನ್ನು ಗಾಂಧಿ ಈ ಮಣ್ಣು ನೀರು ಬೆಂಕಿ ಎನ್ನುವ ಮೂರು ತತ್ವಗಳನ್ನ ಪ್ರವೇಶ ಮಾಡಿ ಸುಮ್ಮನೆ ದೇವತಾ ಶಬ್ದ ಹೇಳೋದಿದೆ. ದೇವತೆಗಳಲ್ಲೇ ಅಲ್ಲ ಜಡ ಪ್ರವೇಶ ಮಾಡಿದ್ರೆ, ಮತ್ತೆ ಜಡದಲ್ಲಿ ಪ್ರವೇಶ ಮಾಡಿದ್ರೆ ಜೀವ ಸಂಚಾರ ಹಾಗೆ ಅದಕ್ಕೂ ಜೀವ ಬೇಕಂತೆ. ಅನೇನ ಜೀವೇನ ಆತ್ಮದಾನ ಪ್ರವೇಶ, ಈ ಮಣ್ಣು ನೀರು ಬೆಂಕಿಯಿಂದ ಆಗಿರ್ತಕ್ಕಂಥ ಶರೀರದೊಳಗೆ ಒಂದು ಜೀವನನ್ನು ಒಳಕ್ಕಳಿಸಿ ಅದರೊಟ್ಟಿಗೆ ನಾನು ಹೋಗಿ ಕೂತ್ಕೊಂಡು ಒಂದು ಅನೇನ ಜೀವೇನಾತ್ಮನ, ಈ ಜೀವಾತ್ಮನ ಜೊತೆಗೆ ಪ್ರವೇಶ ಮಾಡುದು. ಹೀಗೆ ಆ ತನಕ ಎಲ್ಲರೂ ಅರ್ಥ ಮಾಡಿದ್ವಿ. ಮಣ್ಣು ನೀರು ಬೆಂಕಿಯಿಂದ ನಿರ್ಮಾಣವಾದ ಭೌತಿಕವಾದ ಶರೀರ ಹುಟ್ಟು ಗರ್ಭದೊಳಗೆ ಬೆಳೀತಾ ಇದೆ, ಅದಕ್ಕೆ ಈ ಜೀವಾತ್ಮ ಜೊತೆಗೆ ಪ್ರವೇಶ ಮಾಡಿ ಯಾವಾಗ ಪ್ರವೇಶ ಮಾಡುದು? ಯಾಕಂದ್ರೆ ಮಣ್ಣು ನೀರು ಬೆಂಕಿಯ ಶರೀರ ಆಗ್ತಾ ಇದ್ದು ಮತ್ತೆ ಪ್ರವೇಶ ಮಾಡಲಿಕ್ಕೆ ಜೀವ ಇಲ್ಲದೆ ಮನುಷ್ಯನ ಶರೀರವೇ ನಿರ್ಮಾಣ ಆಗುದಿಲ್ಲ ದೇಹದೊಳಗೆ. ದೇಹದೊಳಗೆ ಗರ್ಭದಲ್ಲಿ ಶರೀರ ರಚನೆ ಆಗುವುದು ಜೀವ ಇದ್ರೆ ಮಾತ್ರ. ಮೊದಲೇ ಜೀವದ ಪ್ರವೇಶ ಆಗಿ ರೇತಸ್ಸಿನ ಜೊತೆಗೆ ಜೀವದ ಪ್ರವೇಶ ಆಗಿ ಆ ಜೀವ ಅಲ್ಲಿ ಕೂತಿನ ಗರ್ಭಕೋಶದಲ್ಲಿ ಅಲ್ಲಿ ದೇಹ ರಚನೆ ಆಗುತ್ತೆ. ಅದರಿಂದ ಪಂಚಭೂತಾತ್ಮಕವಾದ ಶರೀರದೊಳಗೆ ಜೀವನೊಳಗೆ ಜೀವನಿತ್ಯತೆಗೆ ಪ್ರವೇಶ ಮಾಡುವುದಕ್ಕೆ ಮೊದಲು ಶರೀರವೇ ಆಗೋದಿಲ್ಲ. ಆಗ್ಲಿಲ್ಲ, ಅದಕ್ಕೆ ಆಗ್ಲಿಕ್ಕೋಸ್ಕರ ಮಣ್ಣು ನೀರು ಬೆಂಕಿ ಈ ಮೂರು ಭೂತಗಳು ಬೇರೆ ಬೇರೆ ಆಗಿವೆ ಅಸ್ಪಷ್ಟವಾಗಿ, ಅವುಗಳಿಗೆ ಸ್ಪಷ್ಟವಾದ ಆಕಾರ ಕೊಡುವುದಕ್ಕೋಸ್ಕರ ಜೀವನ ಜೊತೆಗೆ ಈ ಜಡದಲ್ಲಿ ಪ್ರವೇಶ ಮಾಡುವುದು ಕೆಲವು. ಹಾಗೆ ಹೇಳಿದರೆ ಈಗ ಇದು ವಿಷಯ ಏನಂದ್ರೆ ಅದರಲ್ಲಿ ಯಾವುದೋ ಒಂದು ಚೇತನ ಶಕ್ತಿ ಇಲ್ಲ ಅಂತ ಅರ್ಥಕೊಂಡವದಲ್ಲ. ಜೀವೇನ ಅನುಪ್ರಭೂತ ಬೇಬೀಯಮಾನ ಮೋದಮಾನ, ಜೀವೇನ ಆತ್ಮನ ಅನುಪ್ರಭೂತ ಬೇಬೀಯಮಾನ ಮೋದಮಾನ ಶಿಶು ಪುರುಷರು ಹೇಳಿದ್ದಾರೆ. ಒಂದು ಮರ, ಒಂದು ವಸ್ತು, ಯಾವುದೇ ಒಂದು ವಸ್ತು ಅದು ಜೀವದಿಂದ ಪ್ರವಿಷ್ಟವಾದ ಆಗಿ ಸಂತೋಷದಿಂದ ಬೇಬೀಯಮಾನ ಮೋದಮಾನ ಉಂಡು ತಿಂದು ಖುಷಿ ಪಡುತ್ತೆ. ಅದು ಖುಷಿ ಪಡೋದು ಯಾವುದು? ಜೀವದಿಂದ ಪ್ರವಿಷ್ಟವಾದ ಒಂದು ವಸ್ತು. ಅದೇ ಜೀವನಿಂದ ಪ್ರವಿಷ್ಟವಾದ ಇನ್ನೊಂದು ವಸ್ತು ಖುಷಿ ಪಡುವ ವಸ್ತು ಯಾವುದು? ಜೀವನಿಂದ ಪ್ರವಿಷ್ಟವಾದದ್ದು ಜಡ ಇರಬೇಕು, ಜಡಕ್ಕೆ ಖುಷಿಯಾಗುವುದು ಅಂತ ಒಂದು ಉಂಟು. ಇದು ನಮ್ಮಲ್ಲಿ ಎಲ್ಲಾ ಸಂಬಂಧಿಗಳನ್ನು ಈಗ ಬೇಗಾಗಿ ಅಸ್ಪಷ್ಟವಾಗಿ ವೇದಾಂತಿಗಳು ಹೇಳಿ ಹೇಳಿ ಹೇಳಿ ಅಭ್ಯಾಸ ಆಗುತ್ತೆ. ಎಲ್ಲ ಅಸ್ಪಷ್ಟ ಜೀವ ಕಲಿತ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹಾಗೆ ಹೇಳೋದನ್ನು ಕೇಳಿದ್ರೆ ಜೀವ ಕಲಿತ ಇಲ್ಲ, ಜೀವ ಬಿಟ್ಟುವಲ್ಲ ಹೆಣ್ಣುವಲ್ಲ, ಮತ್ತೆ ಲಿಂಗ ಯಾವುದಕ್ಕೆ ಕೇಳಿದ್ರೆ ಜಡಕ್ಕೆ ಲಿಂಗ ಅಂತ ಜಡಕ್ಕಿಲ್ವೇ ಇಲ್ಲ ಅಲ್ಲಿ ಜೀವಕ್ಕೆ ಲಿಂಗ ಇಲ್ಲ ಆದ್ರೆ ಜಡಕ್ಕೆ ಖಂಡಿತ ಇಲ್ಲ. ಲಿಂಗ ಯಾವುದಕ್ಕೆ ಯಾರು ಯೋಚನೆ ಮಾಡುವುದಿಲ್ಲ? ಜಡಕ್ಕೆ ಕಲ್ಲಿಗೆ ಮುಂದೆ ಹೆಣ್ಣು ಬಂದು ಗಂಡು ಬಂದು ಉಂಟ, ಮಣ್ಣಿಗೆ ಹೆಣ್ಣು ಮಣ್ಣು ಗಂಡು ಬಂದು ಉಂಟ, ನೀರಿಗೆ ಹೆಣ್ಣು ನೀರು ಗಂಡು ನೀರು ಉಂಟ, ಬೆಂಕಿಗೆ ಹೆಣ್ಣು ಬೆಂಕಿ ಗಂಡು ಬೆಂಕಿ ಉಂಟ, ಹಾಗಾದ್ರೆ ಮಣ್ಣು ನೀರು ಬೆಂಕಿ ಇಲ್ಲ ಅಂದ್ರೆ ದೇಹಕ್ಕೆ ಹೆಣ್ಣು ಗಂಡು ಯೋಗ ಲಿಂಗ ಅನ್ನೋದು ವ್ಯಕ್ತಿ ಜೀವಕ್ಕೆ ಇರೋದು ಒಂದು ಕಲ್ಲಿನಲ್ಲಿ ಸೀಲಿಂಗ ಬಂದಿದ್ದು ಯಾಕೆ ಆಗುವುದಿಲ್ಲ, ಕಲ್ಲಿನಲ್ಲಿ ಯಾಕೆ ಆಗುವುದಿಲ್ಲ? ಒಂದು ಶಿಲ್ಪಶಾಸ್ತ್ರಗಳು ಸ್ತ್ರೀ ಶಿಲೆ ಪುರುಷಲೆ ಅಂದ್ರೆ ಸುಮ್ಮನೆ ಸಂಕೇತ ಸೌಂಡ್ ಇದೆ. ನಾದದಿಂದ ನಾದದ ಗಳಸು ಧ್ವನಿ ಬಂದ್ರೆ ಮುಲ್ಲಿಂಗ ಸ್ವಲ್ಪ ಮುರಿದು ತಿಳಿಸಿದ ಹಾಗೆ ಬೇರೆ ಬೇರೆ ಸಂದೇ ಬಾರದ ಬಡವರ ಆದರೆ ಅದನ್ನ ಮುಗಿಸಲಿಂಗ. ಅದು ಸುಮ್ಮನೆ ಸಂಕೇತ ಅಲ್ಲಿ ನಿಜವಾದ ಲಿಂಗ ಇಲ್ಲ, ಜನಕ್ಕೆ ಲಿಂಗ ಇಲ್ಲ, ಚೇತನಕ್ಕೆ ಲಿಂಗ ಇಲ್ಲ. ಆದ್ರೆ ಯಾರಿಗೆ ಲಿಂಗ ನೀಡುವುದು? ಯಾವ ವಿಧಾನಗಳು ಯೋಚನೆ ಮಾಡುವುದಿಲ್ಲ. ಜೀವಕ್ಕೆ ಜೀವ ಸ್ವರೂಪಕ್ಕೆ ಲಿಂಗ ಬೇರೆ ಇಲ್ಲ ಅಂತಕ್ಕಂತ ವೇದಾಂತಗಳು ಯಾರು ಇದನ್ನು ಯೋಚಿಸಿದ ಹಾಗೆ ಇಲ್ಲಿ ಮೂರು ಜಡಗಳು ಇವರು ಅರ್ಥ ಮಾಡಿಟ್ಟುಕೊಂಡು ದೇವತಾ ಅಂಶದ ಉನ್ನತೆ ಅದಕ್ಕೆ ಒಂದು ಜೀವ ಮೊದಲೇ ಪ್ರವೇಶ ದೇವತೆಗಳೇ ಪ್ರವೇಶ ಮಾಡಿದ್ದಾರೆ, ಜೀವ ಇದೆ. ಆಮೇಲೆ ಅಲ್ಲಿ ಜೀವೇನ ಪ್ರಭುತಃ ಮೋದಮಾನ, ಆ ಜೀವದ ಪ್ರವೇಶದಿಂದ ಇದು ಸಂತೋಷಗೊಳ್ಳುತ್ತೆ. ಯಾವುದು ಮರ ಅಥವಾ ಮನುಷ್ಯ ಜೀವದ ಪ್ರವೇಶದಿಂದ ಸಂತೋಷಗೊಳ್ಳುವ ಜೀವವೇ ತಾನೆ ಸಂತೋಷಗೊಳ್ಳುವುದು. ಹಾಗಾದ್ರೆ ಒಳಗೆ ಜೀವ ಇದ್ದರೆ ಆ ಇನ್ನೊಂದು ಜೀವ ಇದ್ದರೆ ಈ ಜೀವ ಸಂತೋಷ ಕೊಡುತ್ತೆ. ಅದು ಯಾವ ಜೀವ? ಜೀವ ಏಕೆ ಭಗವಂತ ನಿರುದ್ಧ ಸಾಖ್ಯ ಪಂಚರಾತ್ರದಲ್ಲಿ ಸ್ಪಷ್ಟವಾಗಿ ಜೀವ ಅಂದ್ರೆ ಭಗವಂತರು ಅದನ್ನು ದುರುಪಾತ್ ಮಾಡಿದ್ದಾರೆ. ಮತ್ತು ನಿಜವಾಗಿ ಜೀವ ಅನ್ನೋ ಶಬ್ದ ಕಾರಣ ಜೀವ ಪ್ರಾಣಧಾರಣೆ. ಯಾರು ಪ್ರಾಣತತ್ವವನ್ನು ಧಾರಣ ಮಾಡ್ತಾನೋ ಅವನು ಜೀವ. ನಾವು ಪ್ರಾಣತತ್ವವನ್ನು ಧಾರಣ ಮಾಡಿದ್ದೇವೆ, ಪ್ರಾಣತತ್ವ ನಮ್ಮನ್ನು ಧಾರಣೆ ಮಾಡಿದೆ. ಒಳಗೆ ಪ್ರಾಣದೇವ ನೋಡಿ ಸತ್ರೆ ಪ್ರಾಣ ಹೋಯಿತು ಅಂತ ಪ್ರಾಣ ಧಾರಣೆ ಮಾಡಿದೆ ನಮ್ಮನ್ನ. ನಾವಿರ್ತೇವೆ ಪ್ರಾಣ ಹೋದ್ರೆ ಪ್ರಾಣದೊಟ್ಟಿಗೆ ನಾವು ಹೊಟ್ಟು ಹೋಗೋದು. ಅದರಿಂದ ಪ್ರಾಣವನ್ನು ಯಾರು ಧಾರಣೆ ಮಾಡಿದ್ದಾನೋ ಹೊತ್ಕೊಂಡಿದ್ದಾನೋ ಅವನು ಜೀವ. ಅಂದ್ರೆ ನಮ್ಮ ಪ್ರಾಣ ಶಕ್ತಿಯನ್ನು ಇಲ್ಲಿ ನಿಲಗೊಳಿಸಿ ನಮ್ಮನ್ನು ದೇಹದಲ್ಲಿ ಇಟ್ಟು ರಕ್ಷಣೆ ಮಾಡ್ತಾ ಇರ್ತಕ್ಕ ಭಗವಂತನೇ ಜೀವ. ಜೀವ ಶಬ್ದದ ಮುಖ್ಯ ಅರ್ಥ ಭಗವಂತ. ಆದ್ರಿಂದ ಅನೇನ ಜೀವೇನ ಆತ್ಮನ ನನ್ನ ಸ್ವರೂಪಭೂತವಾದ ಜೀವನಾಮಕ ರೂಪದಿಂದ ಈ ಮೂರು ದೇವತೆಗಳ ಜೊತೆಗೆ ನಾನು ಇಲ್ಲಿ ಪ್ರವೇಶ ಮಾಡಿದೆ. ಯಾವುದಲ್ಲಿ? ಅಲ್ಲಿ ಸೃಷ್ಟಿಯಾಗಬೇಕ ಜೀವನದಲ್ಲಿ ಅಂದ್ರೆ ನಿಜ ಆಟಜ ಜೀವಾಯ ಜೀವಜ. ಯಾವುದೋ ಒಂದು ಮಗು ಹುಟ್ಟುವುದಕ್ಕೆ ಗರ್ಭದಲ್ಲಿ ಬೆಳೆಯುತ್ತದೆ. ಬೆಳೆಯುವಾಗ ಅದಕ್ಕೆ ಮತ್ತು ನೀರು ಬೆಂಕಿ ಅಂತ ಒಂದು ಶರೀರ ರಚನೆ ಆಗ್ಬೇಕು. ಹೊಟ್ಟೆ ಒಳಗಾಗಲಿ ಹೊಟ್ಟೆ ಒಳಗಾಗಲಿ ಅಥವಾ ಚಿಗುರಿ ಆಗಲಿ ಅದು ಒಂದು ಆಕಾರ ರಚನೆ ಆಗ್ಬೇಕು. ಮತ್ತು ನೀರು ಬೆಂಕಿ ಅಂತ ಆ ಆಕಾರ ರಚನೆ ಆಗ್ಬೇಕಾಗಿದ್ದರೆ ಈ ಮೂರು ದೇವತೆಗಳ ಜೊತೆಗೆ ಜೀವೇನ ಆತ್ಮನ ಅಲ್ಲಿ ಒಂದು ಜೀವವನ್ನು ಕರ್ಕೊಂಡು ಇಟ್ಟು ಆ ಜೀವದ ಜೊತೆಗೆ ಜೀವ ನಿಯಾಮಕನಾದ ಜೀವನಾಮಕನಾದ ನಾನು ಅದರೊಳಗಿತ್ತು ಅದನ್ನು ಬೆಳೆಸ್ತೇವೆ. ಹಾಗಾದ್ರೆ ಈ ಪಂಚರೂಪಗಳು ಬೇಕು ಪ್ರಪಂಚ ಆಗಬೇಕಾದ್ರೆ ನಾರಾಯಣ ಲಕ್ಷ್ಮಿ ಬ್ರಹ್ಮ ಪ್ರಾಣ ಶಿವ. ಆ ನಾನು ಜೀವನದಲ್ಲಿ ಭಗವಂತ ಸರ್ವಗತನಾಗಿ ಇರತಕ್ಕಂತಹ ಸೃಷ್ಟಿಯ ಪೂರ್ವದಲ್ಲಿ ಇರತಕ್ಕಂತಹ ಭಗವಂತನಿಗೆ ಅಂದರೆ ಪ್ರಥಮಾರ್ಥದಲ್ಲಿ ವ್ಯಾಪಕ ಭಗವಂತನಿಗೆ ಶಬ್ದ ತಿಳಿಸಲು ಅಂದ್ರೆ ಸೀದನಿ ಗಣಿಸಿ ಸರ್ವತ್ರ ಅದೇ ದೇಹಾಂತರ್ಯಾದ ಬಿಟ್ಟಾಟದೊಳಗಿರತಕ್ಕಂತಹ ಭಗವಂತನಿಗೆ ಜೀವ ಆತ್ಮ ಬ್ರಹ್ಮ ಅಂತ ಹೇಳಿದ್ರೆ ಸತ್ರ ಜೀವ. ಸತ್ರು ಅಂದ್ರೆ ಸರ್ವತ್ರ ಸೀದನಿ ಎಲ್ಲ ಕಡೆ ಇರತಕ್ಕಂತಹ ಸರ್ವತ್ವಾದ. ಆಮೇಲೆ ಜೀವನಿಗೆ ಪ್ರಾಣಶಕ್ತಿಯನ್ನು ಕೊಟ್ಟು ಜೀವ ಪ್ರಾಣಧಾರಣೆ ಮಾಡಿಕೊಂಡು ಬಿಟ್ಟಾಟದಲ್ಲಿ ಇರತಕ್ಕಂತಹ ಭಗವಂತನ ರೂಪಕ್ಕೆ ಜೀವ. ಸತ್ತ ಆದವ ಜೀವ ಆಗಿ ಪ್ರಾಣಧಾರಕನಾಗಿ ಅವನೊಳಗೆ ಕೂಡುತ್ತೇನೆ ಅಂತ ಸಂಕಲ್ಪ. ಅದೇನ ಜೀವೇನ ಆತ್ಮನ ಅಂದ್ರೆ ಜೀವನಾಮಕವಾದ ನನ್ನ ಸ್ವರೂಪದಿಂದ ಆತ್ಮನ ಇದೇನ ಜೀವೇನ ಅಂತಂದ್ರೆ ಮತ್ತೆ ಜೀವೇನ ಆತ್ಮ ಎರಡು ಶಬ್ದವೂ ಬೇಡ. ಜೀವ ಅಂದ್ರೆ ಆತ್ಮವೇ. ಈ ಜೀವ ಅಂದ್ರೆ ಯಾವ ಜೀವ? ಆತ್ಮನ ನನ್ನ ಸ್ವರೂಪಭೂತವಾದ ರೂಪದಿಂದ ಜೀವನಾಮಕವಾದ ರೂಪದಿಂದ ಅನುಪ್ರವೇಶ ಆ ಜೀವದ ಒಳಗೆ ಮತ್ತು ಆ ದೇಹದ ಒಳಗೆ ಪ್ರವೇಶ ಮಾಡಿ ಅದೇ ರಚನೆಗೆ ನಿಯಾಮಕರಾಗಿರ್ತಕ್ಕಂತಹ ಮೂರು ತತ್ವಾಭಿಮಾನಿಗಳಾಗಿರ್ತಕ್ಕ ಈ ದೇವತೆಗಳ ಜೊತೆಗೆ ನಾನು ಪ್ರವೇಶ ಮಾಡಿ ನಾಮರೂಪೇ ವ್ಯಾಘರವಾಡಿ ಆ ಶರೀರ ಆಚಾರ ಮನೋ ವಿಕಾರ ವಿಕಾರ ವಿವಿಧ ಆಕಾರ ಕೊಡಬೇಕು. ವಿವಿಧ ಆಕಾರ ಕೊಟ್ಟುಕೊಂಡು ಹೆಸರು ಕೊಡಬೇಕು. ಮನುಷ್ಯ ಪಂಚಿ ಹಾವು ಅಲ್ಲಿ ಆ ಆಕಾರದಿಂದ ನಾವು ಕೊಡ್ತದೆ ಒಂದು ಆಕಾರ. ಆ ಆಕಾರಕ್ಕೆ ಒಂದು ನಾಮ. ಆಮೇಲೆ ನಾವು ನಾಮಕರಣ ಮಾಡೋದು ಬೇರೆ. ಅದು ನಾಮ ಅಲ್ಲೇ ಅಲ್ಲ ಸುಮ್ಮನೆ ಕರೀಲಿಕ್ಕೆ ಒಂದು ಹೆಸರು ಕರೆದಾಗುವ ಅಂತ ಹೇಳಿ ಒಂದು ಹೆಸರು ಇರ್ತಾರೆ. ಏ ಮನುಷ್ಯ ಅಂತ ಕರೆದ ಎರಡು ತಿಳಿದು ಒಂದು ಹೆಸರು ಮನುಷ್ಯನಿಗೆ ನಾವೇ ಒಂದು ಹೆಸರು ಬರುತ್ತೆ ಕರೆಯೋದಕ್ಕೆ. ಅದು ನಿಜವಾದ ನಾಮ ಅಲ್ಲವೇ ಅಲ್ಲ ಜೀವದ ನಾಮನೇ ಅಲ್ಲ ಅದೇ ಎರಡು ಹೆಸರು. ಯಾಕಂದ್ರೆ ಅದೇ ಒಂದರೆ ಎಲ್ಲ ದೇವರು ಬರುವ ವಿಷಯ ಇಲ್ಲ. ಆ ಆಕಾರ ವಿಶೇಷ ವಿಶಿಷ್ಟವಾಗಿ ಎದುರೊಳಗೆ ಇರತಕ್ಕಂತಹ ಜೀವಕ್ಕೆ ಗುರುತಿಗೋಸ್ಕರ ಇರತಕ್ಕ ಒಂದು ಸಂಕೇತ ಅಷ್ಟೇ. ಅದು ಮೂಲ ಸಂಕೇತ ಎಂದು ಮನುಷ್ಯ ಅಂತ ಈ ಆಕಾರ ಇರುವುದೆಲ್ಲ ಮನುಷ್ಯ ಈ ಆಕಾರ ಇರುವುದಕ್ಕೆ ಯಾವುದು ಒಂದು ಆಕಾರ ಕೊಟ್ಟು ಪಕ್ಷಿ ಆಕಾರ ಕೊಟ್ಟು ಪಕ್ಷಿ ಅಂತ ನಾಮ, ಮನುಷ್ಯ ಆಕಾರ ಕೊಟ್ಟು ಮನುಷ್ಯ, ಕಪಿ ಆಕಾರ ಕೊಟ್ಟು ಕಪಿ, ಹೀಗೆ ಸರಿಸುವ ಆಕಾರ ಕೊಟ್ಟು ಸರಿಸುವ ನಾಮ ರೂಪೇ ವ್ಯಾಕಾರ ಮಾಡಿ ಅದನ್ನು ರೂಪ ಕೊಟ್ಟು ಅದನ್ನು ಹೆಸರು ಕೊಟ್ಟು ಆ ಸೃಷ್ಟಿಯನ್ನು ವಿಸ್ತರಿಸಬೇಕು. ಅದಕ್ಕೆ ಈ ಮೂರು ಜನರ ಒಟ್ಟಿಗೆ ನಾಮ ಸೇರಿಕೊಂಡು ನೋಡಿ ಅಂತರ್ಯಾಮಿ ಆಗಿದ್ದುಕೊಂಡು ಈ ಮೂರನ್ನು ನಿಯಮನ ಮಾಡು, ಅಭಿಮನ್ಯಮಾನವಾದ ಜಡವನ್ನು ನೇಮಿಸ್ತ, ಅದಕ್ಕೆ ಅಭಿಮಾನಿಗಳಾಗಿರ್ತದೆ ದೇವತೆಗಳನ್ನು ನೇಮಿಸ್ತ, ಎಲ್ಲರಿಗೂ ನಿಯಾಮಕರಾಗಿ ಅಂತರ್ಯಾಮಿ ಅಲ್ಲ, ಅವ ಜಡದೊಳಗೂ ತುಂಬಬೇಕು, ಜಡದ ನಿಯಾಮಕ ಆದ ತತ್ವಾಭಿಮಾನ ದೇವತೆಗಳೊಳಗೂ ಅಂತರ್ಯಾಮಿ ಅಂತ ಸೇರಿ ಇದೆಲ್ಲವನ್ನು ನಿಯಂತ್ರಣ ಮಾಡುವಂತಹ ಒಂದು ಕ್ರಿಯೆಯನ್ನು ನಾನು ಒಳಗಿದ್ದೇ ಮಾಡ್ತೀನಿ ಅಂತ ಬಸವಂತ ತೀರ್ಮಾನ ಮಾಡಿದ. ನಾಮರೂಪೇ ವ್ಯಾಕರವಾಣಿ ಮತ್ತೆ ಹಲವಾರು ಸೇರಿ ಪದಾರ್ಥ, ಯಾವ ಪದಾರ್ಥ ದೇವರು ಅದನ್ನು ಒಳಗಿರ್ತಕ್ಕಂಥ ಮತ್ತೆ ನಾವು ರೇಷರಿ ಮಗಿನ ಜಾತಿ ಸಂಶಾಸ ಜಾತಿ ಆ ಜಾತಿ ಜನಿಯಲ್ಲಿ ಪರ್ಸೆಂಟೇಜ್ ಇದ್ದುದರಿಂದ ಮೂರು ಪದಾರ್ಥದಿಂದ ನೂರಾರು ಸಾವಿರಾರು ಲಕ್ಷಾಂತರ ಕೋಟಿಗಟ್ಟಲೆ ಅರಬ್ ಪದಾರ್ಥ ಎಲ್ಲದರ ಒಳಗೆ ಇರುತ್ತದೆ. ಪಾಸಾಂ ತ್ರಿವೃತಂ ತ್ರಿವೃತಂ ಏಕೈಕಾಸ್ಕರವಾಗಿ ಆ ಮೂರನ್ನು ಮೂರನ್ನು ಒಟ್ಟು ಮಾಡಿ ತ್ರಿವೃತ್ತ ಅಂದ್ರೆ ಮೂರನ್ನು ಒಟ್ಟು ಮಾಡುವ ಬೆರಸು ನಿಶ್ಚಯ ತ್ರಿವೃತ್ತದ ಮೂರರ ಬೆರಕೆ ಒಂದು ಮೂರು ಬೆಂಕಿ ನಮ್ಮಿಂದ ಇವತ್ತು ನಾವು ಬ್ರಹ್ಮಾಂಡ ಸೃಷ್ಟಿಯಲ್ಲಿ ನೋಡ್ತಕ್ಕಂಥ ಮಣ್ಣು ಅಂದ್ರೆ ಬರಿಯ ಮಣ್ಣಲ್ಲ ಮಣ್ಣು ನೀರು ಬೆಂಕಿ, ನೀರಿಂದ ಬರಿಯ ನೀರಲ್ಲ ಮಣ್ಣು ನೀರು ಬೆಂಕಿ, ಬೆಂಕಿಯಿಂದ ಬರಿಯ ಬೆಂಕಿಯಲ್ಲ ಮಣ್ಣು ನೀರು ಬೆಂಕಿ, ಮೂರು ಸೇರಿದ್ದೆ ಈ ತ್ರಿವೃತ್ತ ಕರ್ಮವಾದ ನಂತರ ಸೃಷ್ಟವಾದ ಮಣ್ಣು ನೀರು ಬೆಂಕಿ ಮಾತ್ರ ಪ್ರಪಂಚದಲ್ಲಿ ಇವತ್ತು ನಮ್ಮ ಕಾಣ ಶುದ್ಧ ಮಣ್ಣು ಶುದ್ಧ ನೀರು ಶುದ್ಧ ಬೆಂಕಿ ಇಲ್ಲೇ ಇಲ್ಲ. ಅದನ್ನು ಮೊದಲೇ ಅವನು ಬೆರೆಸಿಬಿಟ್ಟ ಬೆರೆಸಿಬಿಟ್ಟು ಬೆಳೆ ಪ್ರಪಂಚ ಸೃಷ್ಟಿ ಅದು ಆದರೆ ತ್ರಿವೃತ್ತ ತ್ರಿವೃತ್ತ ಮಣ್ಣು ನೀರು ಬೆಂಕಿ ಬೆರೆದಾಗ ಏನಾಯ್ತು ಅಂದ್ರೆ ಶಿವಾದೇವತೆಗಳು ಅದರೊಳಗೆ ಬೆರೆದಂತೆ ಪ್ರತ್ಯೇಕವಾಗಿ ಎಲ್ಲ ಒಟ್ಟಿಗೆ ಸೇರಿದ ಮುಂತಾದ ಕಟ್ಟಾದಾಗ ಮೂರು ದೇವತೆಗಳು ಆ ವಿಶ್ವದಲ್ಲಿ ಸೇರಿಕೊಂಡು ಹಾಗೆ ಬ್ರಹ್ಮವಾಯು ಶಿವ ಮಾತೃಶಕ್ತಿ ಇವರು ಮೂರು ಜನರಿಗೂ ಸಹಾಯಿಯಾಗಿ ಲಕ್ಷ್ಮಿ ಅದು ಪ್ರತಿಯೊಂದು ವರ್ಷವನ್ನು ಸೇರಿಕೊಂಡು ಮಣ್ಣಿನಲ್ಲಿಯೂ ಮಣ್ಣು ನೀರು ಬೆಂಕಿ ಇದೆ ಅದನ್ನ ಲಕ್ಷ್ಮಿ ಬ್ರಹ್ಮವಾಯು ಶಿವ, ನೀರಿನಲ್ಲಿಯೂ ಮಣ್ಣು ಮತ್ತು ಬೆಂಕಿ ಅಂಶ ಇದೆ ಅದು ಲಕ್ಷ್ಮಿ ಬ್ರಹ್ಮವಾಯು ಶಿವ, ಬೆಂಕಿಯಲ್ಲಿಯೂ ಮಣ್ಣಿನ ಅಂಶ ಇದೆ ನೀರಿನ ಅಂಶ ಅಲ್ಲಿಯೂ ಲಕ್ಷ್ಮಿ ಬ್ರಹ್ಮವಾಯು ಶಿವ, ಹೀಗೆ ಈ ಮೂರು ದೇವತಾ ಶಕ್ತಿಗಳು ತಾಯಿ ಮಾತೃಶಕ್ತಿಯ